ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:10 ಈ ಸಮಯದಲ್ಲಿ ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಡಲೆ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಗೀತಾ ಎಂಕಂಚಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಬನ್ನಿ ಇದೀಗ ಕೇಳೋಣ ಸಂದರ್ಶನ. ಆತ್ಮೀಯ ಶ್ರೋತೃಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಈ ಕಡಲೆಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಗೀತಾ ಎಂ ಎಂಕಂಚಿಯವರು. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ಈಗ ಮುಖ್ಯವಾಗಿ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಈ ಕಡಲೆಕಾಳಿನ ಸೇವನೆಯ ಮಹತ್ವ ಮತ್ತು ಆಹಾರ ನಿರ್ವಹಣೆಯಲ್ಲಿ ಇದರ ಪಾತ್ರ ಏನು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಆಗ್ಲಿ. ಆರೋಗ್ಯ ನಿರ್ವಹಣೆಯಲ್ಲಿ ಕಡಲೆ ಪಾತ್ರ ತಿಳ್ಕೊಳ್ಳೋ ಮೊದಲು ನಾವು ದಿನನಿತ್ಯ ಸೇವಿಸುವ ಆಹಾರ ಹೇಗಿರಬೇಕು ಮತ್ತು ಅದರಲ್ಲಿ ಯಾವ್ಯಾವ ಆಹಾರ ಪದಾರ್ಥ ಇರಬೇಕು, ಹಾಗೆ ಬೇಳೆಕಾಳುಗಳ ಪಾತ್ರ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಪ್ರತಿನಿತ್ಯ ಸೇವಿಸುವಂತ ಆಹಾರ ಹೇಗಿರಬೇಕು ಅಂತೀರಿ? ಈಗ ನಾವು ದಿನನಿತ್ಯ ಸೇವಿಸುವಂತಹ ಆಹಾರ ಮುಖ್ಯವಾಗಿ ನಮ್ಮ ದೇಹವು ಕಾರ್ಯನಿರ್ವಹಿಸಲು ಬೇಕಾದಂತಹ ಶಕ್ತಿಯನ್ನ ನೀಡುವಂತಿರಬೇಕು, ದೇಹದ ಬೆಳವಣಿಗೆಗೆ ಪೂರಕ ಆಗಿರಬೇಕು ಮತ್ತೆ ದೇಹವನ್ನ ರೋಗ ರುಜಿನಗಳಿಂದ ರಕ್ಷಣೆ ಮಾಡುವಂತಿರಬೇಕು. ಈ ಮೂರು ಕಾರ್ಯಗಳನ್ನ ಸಮರ್ಪಕವಾಗಿ ನಿರ್ವಹಿಸುವಂತ ಆಹಾರವನ್ನ ಸಮತೋಲನ ಆಹಾರ ಅಥವಾ ಪೌಷ್ಟಿಕ ಆಹಾರ ಅಂತ ಹೇಳ್ತೀವಿ. ಅಂದ್ರೆ ಈ ಸಮತೋಲನ ಆಹಾರ ಅಂದ್ರೆ ಯಾವ್ಯಾವ ಆಹಾರ ಪದಾರ್ಥಗಳು ಇರಬೇಕಾಗುತ್ತೆ ಅಂತೀರಿ? ಈಗ ಪ್ರತಿದಿನ ನಾವು ಸೇವಿಸುವ ಆಹಾರವು 6 ಮೂಲಭೂತ ವಸ್ತುಗಳಾದಂಥ ಪ್ರೋಟೀನು, ಶರ್ಕರ್ ಪಿಷ್ಟ, ಕೊಬ್ಬು, ಜೀವಸತ್ವ, ಖನಿಜ ಲವಣಗಳು ಮತ್ತು ನೀರನ್ನ ಯೋಗ್ಯ ಪ್ರಮಾಣದಲ್ಲಿ ಹೊಂದಿರಬೇಕು. ಈ ಎಲ್ಲಾ ಪೋಷಕಾಂಶಗಳನ್ನ ಎಲ್ಲ ಆಹಾರ ವಸ್ತುಗಳು ಒಂದೇ ಪ್ರಮಾಣದಲ್ಲಿ ಹೊಂದಿರೋದಿಲ್ಲ. ಆದ್ದರಿಂದ ನಾವು ಸೇವಿಸುವ ಪ್ರತಿನಿತ್ಯದ ಆಹಾರವು ಧಾನ್ಯಗಳು, ಬೇಳೆಕಾಳು, ತರಕಾರಿ, ಎಣ್ಣೆ ಬೀಜ, ಹಣ್ಣು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು ಮತ್ತು ಮಾಂಸಗಳನ್ನು ಒಳಗೊಂಡಿರಬೇಕು. ಹಾಗಾದ್ರೆ ನಾವು ಸೇವಿಸುವಂತ ಆಹಾರ ಏನೆಲ್ಲ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೀರಿ? ಈಗ ಆಹಾರದಲ್ಲಿರುವಂತಹ ಪ್ರೋಟೀನು ಮುಖ್ಯವಾಗಿ ದೇಹದ ರಚನೆ, ಬೆಳವಣಿಗೆ ಮತ್ತೆ ದುರಸ್ತಿಯಂತ ಕಾರ್ಯ ಮಾಡುತ್ತೆ. ಶರ್ಕರ್ ಪಿಷ್ಟ ಮತ್ತೆ ಎಣ್ಣೆ ಪದಾರ್ಥ ಅಥವಾ ಕೊಬ್ಬು ದೇಹಕ್ಕೆ ಬೇಕಾದ ಶಕ್ತಿಯನ್ನ ನೀಡುತ್ತೆ. ಜೀವಸತ್ವ ಮತ್ತೆ ಖನಿಜಗಳು ಬೇರೆ ಬೇರೆ ಜೀವವಸ್ತುಕರಣ ಕ್ರಿಯೆಯಲ್ಲಿ ಭಾಗವಹಿಸೋದಲ್ಲದೆ ಮೂಳೆ, ರಕ್ತವರ್ಣ ಮತ್ತೆ ಚೋದಕಗಳ ತಯಾರಿಕೆಯಲ್ಲಿ ಪಾತ್ರ ವಹಿಸುತ್ತದೆ. ಅಂದ್ರೆ ನಾವು ಸೇವಿಸುವಂತ ಆಹಾರದಿಂದ ದೊರೆಯುವಂತ ಈ ಪ್ರೋಟೀನು ಅಥವಾ ಸಸಾರಜನಕ ಅಂತೀವಲ್ಲ, ಇದು ಏನೆಲ್ಲ ಕಾರ್ಯನಿರ್ವಹಿಸುತ್ತೆ ಅಂತೀರಿ? ಈಗ ವಾಸ್ತವವಾಗಿ ನಾವು ಹೇಳೋದಾದ್ರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವೂ ಸಹ ಪ್ರೋಟೀನ್ ನಿಂದನೇ ರಚನೆಯಾಗಿರುತ್ತೆ. ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗವೂ ಕೂಡ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿರುತ್ತೆ. ಉದಾಹರಣೆಗೆ ಚರ್ಮ, ಕೂದಲು, ರಕ್ತ ಕಣಗಳು, ಅಂಗಾಂಗಗಳು, ಅಲ್ಲದೇನೆ ಪ್ರತಿಯೊಂದು ಅಂಗಾಂಶವೂ ಕೂಡ ಪ್ರೋಟೀನ್ನಿಂದನೇ ರಚನೆಯಾಗಿರುತ್ತೆ. ಹಾಗಾಗಿ ಬೆಳೆಯುತ್ತಿರುವಂತಹ ಮಕ್ಕಳಲ್ಲಿ ಹೊಸ ಹೊಸ ಜೀವಕೋಶಗಳ ರಚನೆಗೆ, ವಯಸ್ಕರಲ್ಲಿ ಅಂಗಾಂಶಗಳ ದುರಸ್ತಿ ಮತ್ತೆ ನಿರ್ವಹಣೆಗೆ ಪ್ರೋಟೀನಿನ ಅವಶ್ಯಕತೆ ಇದೆ. ಇದಲ್ಲದೆ ಕಿಣ್ವಗಳು, ಹಾರ್ಮೋನ್ಗಳು, ರೋಗ ನಿರೋಧಕ ವಸ್ತುಗಳು ಸಹ ಪ್ರೋಟೀನ್ನಿಂದನೇ ಮಾಡಲ್ಪಟ್ಟಿರುತ್ತೆ. ಅಂದ್ರೆ ಪ್ರೋಟೀನ್ಗಳು ಇಷ್ಟೆಲ್ಲ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅಂತೀರಾ? ಹೌದು. ಇಷ್ಟೇ ಅಲ್ಲದೆ ಗರ್ಭಿಣಿಯರಲ್ಲಿ ಬೆಳೆಯುತ್ತಿರುವಂತಹ ಮಗುವಿನ ಸರಿಯಾದ ಪೋಷಣೆ ಮತ್ತೆ ಬೆಳವಣಿಗೆಗೆ ಹಾಗೂ ಬಾಣಂತಿಯರಲ್ಲಿ ಹಾಲು ಉತ್ಪಾದನೆಗೆ ಸಹ ಪ್ರೋಟೀನಿನ ಅವಶ್ಯಕತೆ ಇರುತ್ತೆ. ಅಂದ್ರೆ ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತ ಈ ಸಸಾರಜನಕ ಅಥವಾ ಪ್ರೋಟೀನು ನಮಗೆ ಯಾವ್ಯಾವ ಆಹಾರದ ಸೇವನೆಯಿಂದ ದೊರಕುತ್ತೆ? ಸಾಮಾನ್ಯವಾಗಿ ಬೇಳೆಕಾಳುಗಳು ನಮ್ಮ ದೇಹಕ್ಕೆ ಪ್ರೋಟೀನ್ ಅನ್ನು ಒದಗಿಸುವಂತ ಪ್ರಮುಖ ಆಹಾರ ಆಗಿದೆ. ಈಗ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಲ್ಲಿ ಸಸ್ಯಜನ್ಯ ಆಹಾರಗಳು ಪೋಷಕಾಂಶಗಳನ್ನು ಒದಗಿಸುವ ಮುಖ್ಯ ಆಹಾರ. ಈಗ ಮೊಟ್ಟೆ, ಮೀನು, ಮಾಂಸ ಪ್ರೋಟೀನ್ ಅನ್ನು ಒದಗಿಸುವ ಪ್ರಮುಖ ಆಹಾರ ಆಗಿದ್ರೂ ಸಹ ಸಸ್ಯಾಹಾರಗಳನ್ನೇ ಹೆಚ್ಚಾಗಿ ಹೊಂದಿರುವ ಮತ್ತು ಸಂಪ್ರದಾಯ ಕಟ್ಟುಪಾಡುಗಳನ್ನು ಅನುಸರಿಸುವ ಬಹುಸಂಖ್ಯೆ ನಮ್ಮಲ್ಲಿರೋದ್ರಿಂದ, ಜೊತೆಗೆ ಪ್ರಾಣಿಜನ್ಯ ಆಹಾರಕ್ಕೆ ಹೋಲಿಸಿದಾಗ ಸಸ್ಯಜನ್ಯ ಆಹಾರ ಕಡಿಮೆ ಬೆಲೆಗೆ ದೊರಕೋದ್ರಿಂದ ಬೇಳೆಕಾಳುಗಳು ನಮ್ಮ ದೇಶದ ಜನತೆಗೆ ಪ್ರೋಟೀನ್ ಅನ್ನು ಒದಗಿಸುವ ಪ್ರಮುಖ ಆಹಾರವಾಗಿದೆ. ಹಾಗಾಗಿ ಬೇಳೆಕಾಳುಗಳನ್ನು ಪೂರ್ ಮ್ಯಾನ್ ಮೀಟ್ ಅಂತ ಹೇಳ್ತಾ ಇತ್ತು. ಅಂದ್ರೆ ನಮ್ಮಲ್ಲಿ ಈ ಸಾಕಷ್ಟು ಸಸ್ಯಜನ್ಯ ಪ್ರೋಟೀನ್ ಅನ್ನೇ ನಾವು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ವಿ. ಅದರಲ್ಲಿ ಬೇಳೆಕಾಳುಗಳು ಈ ಪ್ರೋಟೀನ್ ಅನ್ನು ಒದಗಿಸುವಂತ ಮುಖ್ಯವಾದ ಮೂಲಗಳು ಅಂತ ಹೇಳಬಹುದು. ಹೌದು. ಇನ್ನು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಬೇಳೆಕಾಳುಗಳು ಯಾವ್ಯಾವ ಅಂತೀರಿ? ಈಗ ಕಡಲೆ, ತೊಗರಿ, ಅಲಸಂದೆ, ಉದ್ದು, ಹುರುಳಿ, ಹೆಸರುಕಾಳು, ಅವರೆ, ಮಡಿಕೆ ಮುಂತಾದವುಗಳು ನಮ್ಮ ದೇಶದಲ್ಲಿ ಬೆಳೆಯುವಂತ ಪ್ರಮುಖ ಬೇಳೆಕಾಳುಗಳು. ಈಗ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯನ್ನು ನಾವು ಪರಿಗಣಿಸಿದಾಗ ಮೊದಲೇ ಸ್ಥಾನದಲ್ಲಿ ಕಡಲೆ ಬರುತ್ತೆ, ಎರಡನೇ ಸ್ಥಾನದಲ್ಲಿ ತೊಗರಿ, ಮೂರನೇ ಸ್ಥಾನದಲ್ಲಿ ಅಲಸಂದೆ, ತದನಂತರ ಹುರುಳಿ ಮತ್ತು ಅವರೆಗಳು ಬರುತ್ತೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂತ ಬೇಳೆಕಾಳುಗಳು ನಮ್ಮ ದೇಶದ ಜನತೆಗೆ ಎಷ್ಟು ಮಟ್ಟಿಗೆ ಅವು ಸಾಕಾಗ್ತವೆ ಅಂತೀರಿ? ಈ ನಮ್ಮ ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದ್ದರೂ ಕೂಡ ದೇಶದ ಜನತೆಗೆ ಲಭ್ಯತೆ ಪ್ರಮಾಣವನ್ನು ನಾವು ತೆಗೆದುಕೊಂಡಾಗ ತಜ್ಞರು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಕಡಿಮೆನೇ ಇದೆ. ಅಂದರೆ ಈಗ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ಪ್ರತಿ ವ್ಯಕ್ತಿಯು ದಿನಕ್ಕೆ ಒಂದು ಸರಾಸರಿ 80 ಗ್ರಾಂನಷ್ಟು ಬೇಳೆಕಾಳು ಸೇವಿಸಬೇಕೆಂದು ಹೇಳಿದ್ದಾರೆ. ಆದರೆ ಸೇವನೆ ಪ್ರಮಾಣವನ್ನು ನಾವು ಅವಲೋಕನೆ ಮಾಡಿದಾಗ ಇದರ ಪ್ರಮಾಣ ಸರಾಸರಿ 40 ಗ್ರಾಂ ಮಾತ್ರ ಇದೆ. ಅಂದರೆ ಶೇಕಡ 50ರಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಬೇಳೆಕಾಳುಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ದೇಶದ ಈ ಬೇಳೆಕಾಳು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ಈ ಕಡಲೆಯ ಗುಣಲಕ್ಷಣಗಳು ಮತ್ತೆ ಪೋಷಕಾಂಶಗಳನ್ನ ಕುರಿತು ತಿಳಿಸ್ಕೊಡ್ತೇನೆ. ಈ ಕಡಲೆ ವಿವಿಧ ತಳಿಗಳ ಅನುಸಾರವಾಗಿ ವಿಭಿನ್ನ ಗಾತ್ರ, ಆಕಾರ ಮತ್ತು ಬಣ್ಣಗಳನ್ನು ಹೊಂದಿವೆ. ಸಾಮಾನ್ಯವಾಗಿ ಕಾಳುಗಳು ದುಂಡಾಕಾರ ಅಥವಾ ಅರ್ಧ ಚಂದ್ರಾಕೃತಿ ಮತ್ತೆ ಕೆಲವೊಂದು ಪಕ್ಷಿಗಳ ಚುಂಚಿನಂತ ಆಕಾರವನ್ನು ಹೊಂದಿದವು. ಕಾಳಿನ ಸಿಪ್ಪೆಯ ಬಣ್ಣವು ಕಂದು, ತಿಳಿ ಕಂದು, ಕೇಸರಿ, ಕಪ್ಪು ಮತ್ತು ಕೆಲವೊಂದು ತಳಿ ಕಾಳುಗಳು ಹಸಿರು ಬಣ್ಣದಲ್ಲಿ ಕೂಡ ಲಭ್ಯ ಇದೆ. ಸಿಪ್ಪೆ ಬಣ್ಣ ಯಾವುದೇ ಆಗಿದ್ರೂ ಸಹ ಪಿಷ್ಟ ಭಾಗ ಮುಖ್ಯವಾಗಿ ಹೊಂಬಣ್ಣ ಹಳದಿ ಅಥವಾ ತಿಳಿ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಕಾಳುಗಳು ವಿವಿಧ ಆಕಾರ ಮತ್ತು ಬಣ್ಣದಲ್ಲಿ ಕಂಡು ಬಂದರೂ ಕೂಡ ಅದರ ಪೋಷಕಾಂಶಗಳಲ್ಲಿ ಅಷ್ಟೇನು ವ್ಯತ್ಯಾಸ ಇರೋದಿಲ್ಲ. ಇನ್ನು ಪೋಷಕಾಂಶಗಳ ಕುರಿತು ಹೇಳೋದಾದ್ರೆ ಕಡಲೆಯು ಏಕದಳ ಧಾನ್ಯಕ್ಕಿಂತ 2 ಪಟ್ಟು ಪ್ರೋಟೀನ್ ಅನ್ನು ಹೆಚ್ಚಿಗೆ ಹೊಂದಿದೆ. ಈ ಇಡಿಯಾದ ಕಡಲೆಯಲ್ಲಿ ಅಂದ್ರೆ ಕಡಲೆ ಕಾಳನ್ನು ನಾವು ತಗೊಂಡಾಗ ಆ ಕಾಳಲ್ಲಿ 17 ಗ್ರಾಂ ಪ್ರೋಟೀನ್ ಇರುತ್ತೆ. ಅದೇ ಬೇಳೆಯಲ್ಲಿ 20 ಗ್ರಾಂ ಇರುತ್ತೆ ಮತ್ತೆ ಹುರುಗಡಲೆಯಲ್ಲಿ 27 ಗ್ರಾಮ್ ಪ್ರೋಟೀನ್ ಇರುತ್ತೆ. ಅದು ಒಣಗದಾಗೆ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ. ಹೌದೌದು. ಸಿಪ್ಪೆ ಹೊರಭಾಗ ನಾವು ತೆಗೆದಾಗ ಪ್ರೋಟೀನ್ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕಡಲೆಯನ್ನ ಪ್ರೋಟೀನ್ ಒದಗಿಸುವಂತ ಮುಖ್ಯ ಆಹಾರವಾಗಿ ನಾವು ಪ್ರತಿನಿತ್ಯದ ಅಡಿಗೆಯಲ್ಲಿ ಸೇವನೆ ಮಾಡಬಹುದು. ಇದಲ್ಲದೆ ಕಡಲೆ ಕೂಡ ಶರ್ಕರ್ ಪಿಷ್ಟ ಜೀವಸತ್ವಗಳಾದ ಥಯಾಮಿನ್, ನಯಾಸಿನ್, ಫಾಲಿಕ್ ಆಮ್ಲ ಮತ್ತೆ ಖನಿಜ ಲವಣಗಳಾದ ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಸಿಯಂ ಮತ್ತು ನಾರು ಪದಾರ್ಥವನ್ನು ಕೂಡ ಹೇರಳವಾಗಿ ಹೊಂದಿದೆ. ಹಾಗಾದ್ರೆ ಈ ಕಡಲೆ ನಮಗೆ ಪ್ರೋಟೀನ್ ಅನ್ನು ಒದಗಿಸುವಂತ ಮುಖ್ಯವಾದ ಆಹಾರ ಅಂತ ಹೇಳ್ತಾವು? ಹೌದು, ಕಡಲೆ ನಮಗೆ ಪ್ರೋಟೀನ್ ಅನ್ನು ಒದಗಿಸುವಂತ ಪ್ರಮುಖ ಆಹಾರ. ಆದ್ರೆ ಯಾವುದೇ ಒಂದು ಆಹಾರದಲ್ಲಿ ಪ್ರೋಟೀನಿನ ಪ್ರಮಾಣಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆ ನೀಡ್ತೇವೆಯೋ ಅದೇ ರೀತಿಯಲ್ಲಿ ಅದರ ಗುಣಮಟ್ಟವು ಕೂಡ ಅಷ್ಟೇ ಮಹತ್ವ ಆಗಿರುತ್ತೆ. ಪ್ರೋಟೀನು ಅಮೈನೋ ಆಮ್ಲಗಳಿಂದ ರಚನೆ ಆಗಿರುತ್ತೆ. ಯಾವುದೇ ಆಹಾರ ಇದ್ರೂ ಕೂಡ ಅದು ಮುಖ್ಯವಾಗಿ ಅಮೈನೋ ಆಮ್ಲಗಳಿಂದ ರಚನೆ ಆಗಿರುತ್ತೆ. ಈ ಅಮೈನೋ ಆಮ್ಲಗಳಲ್ಲಿ 2 ವಿಧ ಇದೆ, ಒಂದು ಅವಶ್ಯಕ ಅಮೈನೋ ಆಮ್ಲ, ಇನ್ನೊಂದು ಅನವಶ್ಯಕ ಅಮೈನೋ ಆಮ್ಲ. ಈಗ ಅವಶ್ಯಕ ಅಂದ್ರೆ ಈ ಅಮೈನೋ ಆಮ್ಲ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗೋದಿಲ್ಲ, ಆದ್ರಿಂದ ಆಹಾರದ ಮೂಲಕನೇ ನಾವು ಈ ಒಂದು ಅಮೈನೋ ಆಮ್ಲಗಳನ್ನ ಸೇವನೆ ಮಾಡಬೇಕು. ಅನವಶ್ಯಕ ಅಮೈನೋ ಆಮ್ಲ ಅಂದ್ರೆ ಇವು ಸಹ ನಮ್ಮ ದೇಹಕ್ಕೆ ಬೇಕು, ಆದ್ರೆ ನಮ್ಮ ದೇಹ ಇತರೆ ಪೋಷಕಾಂಶಗಳನ್ನ ಉಪಯೋಗಿಸಿಕೊಂಡು ತಯಾರಿಸಿಕೊಳ್ಳೋದ್ರಿಂದ ಈ ಅಮೈನೋ ಆಮ್ಲಗಳನ್ನು ಕಡ್ಡಾಯವಾಗಿ ಆಹಾರದ ಮೂಲಕ ಸೇವಿಸಬೇಕಾಗಿಲ್ಲ. ಆದ್ರಿಂದ ಯಾವುದೇ ಆಹಾರದ ಪ್ರೋಟೀನಿನ ಗುಣಮಟ್ಟವನ್ನ ನಿರ್ಧರಿಸುವಾಗ ಅದರಲ್ಲಿರುವ ಅವಶ್ಯಕ ಅಮೈನೋ ಆಮ್ಲಗಳನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗ ಗುಣಮಟ್ಟದ ಪ್ರೋಟೀನ್ ಅಂತ ತಾವು ಹೇಳಿದ್ರಿ, ಈ ಗುಣಮಟ್ಟವನ್ನ ಹೇಗೆ ನಾವು ನಿರ್ಧಾರ ಮಾಡಬಹುದು ಅಂತೀರಿ? ಯಾವುದೇ ಒಂದು ಆಹಾರ ಎಲ್ಲಾ ಅವಶ್ಯಕ ಅಮೈನೋ ಆಮ್ಲಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿದ್ರೆ ಅಂತ ಆಹಾರಕ್ಕೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರುವ ಆಹಾರ ಅಂತ ಹೇಳ್ತೀವಿ. ಗುಣಮಟ್ಟದ ಪ್ರಕಾರ ಹೇಳೋದಾದ್ರೆ ಮೊಟ್ಟೆಯಲ್ಲಿರುವ ಪ್ರೋಟೀನು ಉತ್ಕೃಷ್ಟವಾದಂತಹದ್ದು. ನಂತರದ ಸ್ಥಾನದಲ್ಲಿ ಹಾಲು, ಮೀನು, ಮಾಂಸ ಬರುತ್ತೆ. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಅನ್ನು ರೆಫರೆನ್ಸ್ ಪ್ರೋಟೀನ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಎಲ್ಲಾ ಬಗೆಯ ಅವಶ್ಯಕ ಅಮೈನೋ ಆಮ್ಲಗಳು ನಿರ್ದಿಷ್ಟ ಪ್ರಮಾಣದಲ್ಲಿರೋದ್ರಿಂದ ಸೇವಿಸಿದಾಗ ಇದರಲ್ಲಿರುವ ಪ್ರೋಟೀನು ಸಂಪೂರ್ಣವಾಗಿ ಹೀರಿಕೆಯಾಗಿ ದೇಹದ ಬಳಕೆಗೆ ಲಭ್ಯ ಆಗುತ್ತೆ. ಆದ್ರಿಂದ ಪ್ರೋಟೀನ್ ಗುಣಮಟ್ಟವನ್ನು ನಿರ್ಧರಣೆ ಮಾಡುವಾಗ ಮೊಟ್ಟೆಯನ್ನು ಆಧಾರವಾಗಿ ಇಟ್ಕೊಳ್ಳಲಾಗುತ್ತದೆ. ಹಾಗಾದ್ರೆ ಈ ಕಡಲೆಯಲ್ಲಿರುವಂತ ಈ ಸಸಾರಜನಕದ ಅಂಶ ಅಥವಾ ಪ್ರೋಟೀನ್ ಅಂಶದ ಗುಣಮಟ್ಟ ಹೇಗಿರುತ್ತೆ ಅಂತೀರಿ? ಇತರ ಎಲ್ಲಾ ಬೇಳೆಕಾಳುಗಳಿಗೆ ಹೋಲಿಸಿದಾಗ ಕಡಲೆ ಗುಣಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿದೆ. ಅಲಸಂದೆ ಮೊದಲೇ ಸ್ಥಾನ, ಮತ್ತೆ ಬಟಾಣಿ ಎರಡನೇ ಸ್ಥಾನದಲ್ಲಿದೆ. ಆದ್ರೆ ಮೊಟ್ಟೆಗೆ ಹೋಲಿಕೆ ಮಾಡಿದಾಗ ಈ ಕಾಳನ್ನು ಸೇವಿಸಿದಾಗ ಇದರಲ್ಲಿರುವ ಪ್ರೋಟೀನಿನ ಶೇಕಡ 80% ಹೀರಿಕೆಯಾಗಿ ದೇಹಕ್ಕೆ ಲಭ್ಯ ಆಗುತ್ತೆ. ಕಡಲೆಯಲ್ಲಿರುವ ಅಮೈನೋ ಆಮ್ಲಗಳ ರಚನೆಯನ್ನು ನಾವು ನೋಡಿದಾಗ ಇದರಲ್ಲಿ ಸಲ್ಫರ್ ಅಥವಾ ಗಂಧಕಯುಕ್ತ ಅವಶ್ಯಕ ಅಮೈನೋ ಆಮ್ಲಗಳಾದ ಮಿಥಿಯೋನಿನ್ ಮತ್ತು ಟ್ರಿಪ್ಟೋಫ್ಯಾನ್ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆದ್ದರಿಂದ ಈ ಕಾಳುಗಳನ್ನು ಸೇವನೆ ಮಾಡಿದಾಗ ಇದರಲ್ಲಿರುವ ಪ್ರೋಟೀನು ಬೆಳವಣಿಗೆಗೆ ಸಂಪೂರ್ಣವಾಗಿ ಪೂರಕವಾಗಿರುವುದಿಲ್ಲ. ಆದರೆ ಈ ಅಮೈನೋ ಆಮ್ಲಗಳು ಏಕದಳ ಧಾನ್ಯಗಳಾದ ಅಕ್ಕಿ, ಗೋಧಿ, ರಾಗಿ, ಜೋಳದಲ್ಲಿ ಹೇರಳವಾಗಿರೋದ್ರಿಂದ ಏಕದಳ ಧಾನ್ಯಗಳೊಂದಿಗೆ ಕಡಲೆಯನ್ನು ಸೇವನೆ ಮಾಡೋದ್ರಿಂದ ಅಥವಾ ಹಾಲು ಮತ್ತೆ ಹಾಲಿನ ಉತ್ಪನ್ನದ ಜೊತೆ ಸೇವಿಸಿದಾಗ ಗುಣಮಟ್ಟದ ಪ್ರೋಟೀನ್ ದೇಹಕ್ಕೆ ಲಭ್ಯ ಆಗುತ್ತೆ. ಇನ್ನು ಈ ಬೇಳೆಕಾಳಿನಲ್ಲಿ ಏನು ಪ್ರೋಟೀನ್ ಇರುತ್ತಲ್ಲ, ಇದರ ಒಂದು ಗುಣಮಟ್ಟದ ಸುಧಾರಣೆಗೆ ನಾವು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತೀರಿ? ಈಗ ಬೇಳೆಕಾಳುಗಳನ್ನು ಏಕದಳ ಧಾನ್ಯಗಳೊಂದಿಗೆ ಸೇವಿಸೋದ್ರಿಂದ ಎಲ್ಲಾ ವಿಧದ ಅಮೈನೋ ಆಮ್ಲಗಳು ಅಥವಾ ಗುಣಮಟ್ಟದ ಪ್ರೋಟೀನ್ ಪಡೆಯಲು ಸಾಧ್ಯ. ಆದ್ರಿಂದ ಅಡಿಗೆ ತಯಾರಿಸುವಾಗ ಅಥವಾ ಆಹಾರ ಸೇವಿಸುವಾಗ ಎಲ್ಲರೂ, ಅದರಲ್ಲೂ ಮುಖ್ಯವಾಗಿ ಸಸ್ಯಾಹಾರಿಗಳು, ಗಮನದಲ್ಲಿಡಬೇಕಾದ ಅಂಶ ಏನು ಅಂದ್ರೆ ಊಟದಲ್ಲಿ ಏಕದಳ ಮತ್ತು ದ್ವಿದಳ ಧಾನ್ಯಗಳೆರಡೂ ಇರುವಂತೆ ನೋಡ್ಕೋಬೇಕು. ಆಗ್ಲೇ ದೇಹಕ್ಕೆ ಬೇಕಾದ ಪ್ರೋಟೀನ್ ಲಭ್ಯ ಆಗುತ್ತೆ. ಇಲ್ವಾದ್ರೆ ಪ್ರೋಟೀನ್ ಯುಕ್ತ ಆಹಾರ ನಾವು ಸೇವನೆ ಮಾಡಿದ್ರೂ ಕೂಡ ನಮ್ಮ ದೇಹದ ಕಾರ್ಯಗಳಿಗೆ ಉಪಯೋಗ ಆಗೋದಿಲ್ಲ. ಇದಲ್ಲದೆ ಪ್ರಾಣಿಜನ್ಯ ಪ್ರೋಟೀನ್ಗೆ ಹೋಲಿಸಿದಾಗ ಸಾಮಾನ್ಯವಾಗಿ ಬೇಳೆಕಾಳುಗಳಲ್ಲಿರುವ ಪ್ರೋಟೀನಿನ ಕಣಗಳು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರೋದ್ರಿಂದ ಸೇವಿಸಿದಾಗ ಜೀರ್ಣವಾಗುವ ಪ್ರಮಾಣವು ಸಹ ಕುಂಠಿತ ಆಗುತ್ತೆ. ಜೊತೆಗೆ ಬೇಳೆಕಾಳುಗಳಲ್ಲಿ ಜೀರ್ಣಕ್ರಿಯೆಗೆ ತಡೆ ಒಡ್ಡುವಂತಹ ವಸ್ತುಗಳಾದ ಫೈಟಿನ್ನು, ಪಾಲಿಫಿನಾಲು ಮತ್ತೆ ಆಕ್ಸಲೇಟ್ಗಳು ಇರೋದ್ರಿಂದ ಇವು ಪ್ರೋಟೀನಿನ ಜೀರ್ಣಕ್ರಿಯೆಗೆ ತಡೆ ಒಡ್ಡುತ್ತೆ. ಅಂದ್ರೆ ಈಗ ತಾವು ಹೇಳಿದ್ರಿ ಈ ಜೀರ್ಣಕ್ರಿಯೆಗೆ ತಡೆ ಒಡ್ಡುವಂತಹ ವಸ್ತುಗಳು ಅಂತ, ಅದೇ ಈ ಫೈಟಿನ್ನು, ಪಾಲಿಫಿನಾಲು ಮತ್ತೆ ಆಕ್ಸಲೇಟ್ಗಳು ಅಂತ, ಇವುಗಳ ಕಾರ್ಯವನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯ ಇದೆಯೇ? ಈಗ ಬೇಳೆಕಾಳುಗಳಿಂದ ಅಡಿಗೆ ತಯಾರಿಸೋದಕ್ಕಿಂತ ಮೊದಲು ಕೆಲವೊಂದು ಸಂಸ್ಕರಣಾ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಇವುಗಳ ಕಾರ್ಯಗಳನ್ನು ನಾವು ತಡೆ ಹಿಡಿಯಬಹುದಾಗಿದೆ. ಕಾಳುಗಳನ್ನು ನೀರಲ್ಲಿ 4-6 ಗಂಟೆಗಳ ಕಾಲ ನೆನೆಸಿ ನಂತರ ನೆನೆಸಿದ ನೀರನ್ನು ಬಸಿದು ತೆಗೆಯೋದ್ರಿಂದ ಈ ವಸ್ತುಗಳನ್ನು ನಿಷ್ಕ್ರಿಯವಾಗಿ ಮಾಡಿ ಪ್ರೋಟೀನಿನ ಹೀರಿಕೆಗೆ ತಡೆ ಒಡ್ಡುವುದನ್ನು ತಡೆಯಬಹುದಾಗಿದೆ. ಅಂದ್ರೆ ಇದುವರೆಗೂ ತಾವು ಈ ಕಡಲೆಯಲ್ಲಿರುವಂತಹ ಸಸಾರಜನಕದ ಅಂಶ ಅಥವಾ ಪ್ರೋಟೀನ್ ಅಂಶದ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿ ಈ ಕಡಲೆಯಲ್ಲಿರುವಂತಹ ಬೇರೆ ಪೋಷಕಾಂಶಗಳ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಕಡಲೆಯ ಪ್ರೋಟೀನ್ ಅಲ್ಲದೆ ಶರ್ಕರ್ ಪಿಷ್ಟ ಅನ್ನು ಸಹ ಹೇರಳವಾಗಿ ಹೊಂದಿದೆ. ಸಾಮಾನ್ಯವಾಗಿ ಬೇಳೆಕಾಳುಗಳು ಶೇಕಡ 55-62% ಶರ್ಕರ್ ಪಿಷ್ಟವನ್ನು ಹೊಂದಿರುತ್ತೆ. ಕಡಲೆಯಲ್ಲಿ ಶೇಕಡ 61% ಶರ್ಕರ್ ಪಿಷ್ಟ ಇದೆ. ಸಾಮಾನ್ಯವಾಗಿ ಶರ್ಕರ್ ಪಿಷ್ಟಗಳು ಸರಳ ಶರ್ಕರ್ ಪಿಷ್ಟ ಮತ್ತು ಕಠಿಣ ಶರ್ಕರ್ ಪಿಷ್ಟ ಹೊಂದಿರುತ್ತವೆ. ಕಡಲೆಯು ಕಠಿಣ ಶರ್ಕರ ಪಿಷ್ಟವಾದ ಸ್ಟಾರ್ಚ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಇದನ್ನು ಸೇವಿಸಿದಾಗ ನಿಧಾನವಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಯಾವುದೇ ಅಳುಕಿಲ್ಲದೆ ಸೇವನೆ ಮಾಡಬಹುದು. ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಇದನ್ನು ಸೇವಿಸಬಹುದು ಅಂತೀರಾ? ಹೌದು. ಕಡಲೆಯನ್ನ, ಈ ಕಡಲೆಕಾಳು, ಕಡಲೆ ಬೇಳೆ ಮತ್ತೆ ಈ ಕಡಲೆ ಹಿಟ್ಟಿನಿಂದ ತಯಾರು ಮಾಡಿದಂತಹ ಪದಾರ್ಥಗಳನ್ನ ಸೇವಿಸಿದಾಗ ಈ ಹೊಟ್ಟೆ ಉಬ್ಬರ ಅಥವಾ ಈ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಕೇಳಿರ್ತೀವಿ, ಇದು ಯಾಕಾಗಿ ಅಂತೀರಿ? ಈಗ ಮನುಷ್ಯನ ಜೀರ್ಣಾಂಗವು ಸರಳ ಶರ್ಕರ್ ಪಿಷ್ಟ ಮತ್ತೆ ಕಠಿಣ ಶರ್ಕರ್ ಪಿಷ್ಟವಾದ ಸ್ಟಾರ್ಚ್ ಅನ್ನು ಜೀರ್ಣಿಸಲು ಶಕ್ತವಾಗಿರುತ್ತೆ. ಆದ್ರೆ ಆಲಿಗೋ ಸ್ಯಾಕರೈಡ್ ರೂಪದಲ್ಲಿರುವಂತ ಶರ್ಕರ್ ಪಿಷ್ಟವನ್ನು ಜೀರ್ಣ ಮಾಡುವಂತ ಯಾವುದೇ ಕಿಣ್ವಗಳನ್ನು ಹೊಂದಿರೋದಿಲ್ಲ. ಕಡಲೆಯು ಸ್ಟಾರ್ಚ್ನೊಂದಿಗೆ ಆಲಿಗೋ ಸ್ಯಾಕರೈಡ್ಗಳಾದಂತ ರಾಫಿನೋಸ್ ಮತ್ತು ಸ್ಟ್ಯಾಕಿಯೋಸ್ ಅನ್ನು ಹೊಂದಿರುತ್ತೆ. ಆದ್ರಿಂದ ಇವು ಜೀರ್ಣಕ್ರಿಯೆಗೆ ಒಳಪಡದೇ ಹಾಗೆ ಸಣ್ಣ ಕರುಳಿಗೆ ತಲುಪುತ್ತವೆ. ಸಣ್ಣ ಕರಳಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಿಗಳು ಇದನ್ನ ವಿಭಜಿಸಿ ಇಂಗಾಲದ ಡೈಆಕ್ಸೈಡ್ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮೀಥೇನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಈ ವಸ್ತುಗಳು ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ಟ್ರಿಕ್ ಉಂಟು ಮಾಡುತ್ತವೆ. ಇನ್ನು ಈ ಕಡಲೆಯಿಂದ ತಯಾರು ಮಾಡಿದಂತ ಪದಾರ್ಥಗಳ ಸೇವನೆಯಿಂದ ಉಂಟಾಗುವಂತ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ವಾಯು ಅಂತಾರಲ್ಲ ನಮ್ಮ ಹಳ್ಳಿಗಳ ಕಡೆ, ಈ ಸಮಸ್ಯೆಯನ್ನ ಹೇಗೆ ತಡಿಬಹುದು ಅಂತೀರಿ? ಈಗ ಕಡಲೆ ಅಥವಾ ಕಡಲೆ ಬೇಳೆ ಉಪಯೋಗಿಸಿ ಪದಾರ್ಥಗಳನ್ನ ತಯಾರು ಮಾಡೋದಕ್ಕಿಂತ ಮೊದಲು ಕೆಲ ಹೊತ್ತು ನೀರಿನಲ್ಲಿ ನೆನೆಸಿ ನೀರನ್ನು ಬಸಿದು ನಂತರ ಉಪಯೋಗಿಸೋದ್ರಿಂದ ಮತ್ತು ಕಾಳುಗಳನ್ನು ಮೊಳಕೆ ಕಟ್ಟಿ ಉಪಯೋಗಿಸೋದ್ರಿಂದ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ಟ್ರಿಕ್ ಉಂಟಾಗೋದನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಈ ಕಡಲೆಕಾಳು ಅಥವಾ ಕಡಲೆ ಬೇಳೆಯನ್ನು ನೀರಿನಲ್ಲಿ ನೆನೆಸಬೇಕು ಅಂತ ತಾವು ಹೇಳಿದ್ರಿ, ಅಂದ್ರೆ ಎಷ್ಟು ಸಮಯ ಈ ನೀರಿನಲ್ಲಿ ನೆನೆಸಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ 4-6 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ನಂತರ ನೆನೆಸಿದ ನೀರನ್ನ ಬಸಿದ ತೆಗಿಬೇಕು. ಹೀಗೆ ಮಾಡೋದ್ರಿಂದ ಹೊಟ್ಟೆ ಉಬ್ಬರಕ್ಕೆ ಕಾರಣವಾದ ರಾಫಿನೋಸ್ ಮತ್ತು ಸ್ಟ್ಯಾಕಿಯೋಸ್ ನ ಪ್ರಮಾಣ ಕಡಿಮೆ ಆಗುತ್ತದೆ. ಅಲ್ಲದೆ ಕಾಳುಗಳನ್ನ ನೆನೆಸಿ ನಂತರ ಬಳಸೋದ್ರಿಂದ ಅದರಲ್ಲಿರುವ ಪ್ರೋಟೀನ್ ಹೀರಿಕೆಯು ಸಹ ಉತ್ತಮವಾಗುತ್ತೆ. ಏಕೆಂದ್ರೆ ನೆನೆಸಿ ತೆಗೆದ ಕಾಳುಗಳಲ್ಲಿ ಪ್ರೋಟೀನಿನ ಹೀರಿಕೆಗೆ ತಡೆಒಡ್ಡುವ ವಸ್ತು ಆದಂತಹ ಫೈಟಿಕ್ ಆಮ್ಲದ ಪ್ರಮಾಣ ಸಹ ಕಡಿಮೆ ಆಗಿರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ದ್ವಿದಳ ಧಾನ್ಯದ ಕಾಳುಗಳನ್ನು ಮೊಳಕೆ ಕಟ್ಟಿ ಉಪಯೋಗಿಸೋದು ಬಹಳ ಒಳ್ಳೆಯದು ಅಂತ ನಾವು ಕೇಳಿದ್ವಿ, ಇದರಿಂದ ಏನು ಅನುಕೂಲ ಆಗುತ್ತೆ, ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತೀರಿ? ಈಗ ಕಾಳುಗಳನ್ನು ಮೊಳಕೆ ಕಟ್ಟಿದಾಗ ಅದರಲ್ಲಿರುವಂಥ ಕಠಿಣ ಶರ್ಕರ ಪಿಷ್ಟಗಳು ಸರಳ ಶರ್ಕರ ಪಿಷ್ಟಗಳಾಗಿ ಪರಿವರ್ತನೆ ಆಗೋದ್ರಿಂದ ಸೇವಿಸಿದಾಗ ಮೊದಲೇದಾಗಿ ಸುಲಭವಾಗಿ ಜೀರ್ಣ ಆಗುತ್ತೆ. ಮತ್ತೆ ಮೊಳಕೆ ಕಾಳುಗಳಲ್ಲಿ ಸಿ ಜೀವಸತ್ವ ಮತ್ತೆ ಬಿ ಸಮೂಹದ ಜೀವಸತ್ವಗಳ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಒಂದು ಕಾಳುಗಳ ಪೌಷ್ಟಿಕ ಮಲ್ಯ ವೃದ್ಧಿ ಆಗೋದ್ರಿಂದ ಜೊತೆಗೆ ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಪ್ರಮಾಣ ಕೂಡ ವೃದ್ಧಿಯಾಗುತ್ತೆ. ಆದ್ರಿಂದ ಕಾಳುಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಮೊಳಕೆ ಕಟ್ಟಿ ಉಪಯೋಗಿಸೋದು ಒಳ್ಳೆಯದು. ಇನ್ನು ಈ ಕಡಲೆಯಲ್ಲಿರುವಂತಹ ಪ್ರೋಟೀನು ಮತ್ತು ಶರ್ಕರ ಪಿಷ್ಟಗಳ ಕುರಿತು ತಾವು ತಿಳಿಸಿದ್ರಿ, ಹಾಗೆಯೇ ಇದರಲ್ಲಿರುವಂತಹ ಈ ಕೊಬ್ಬಿನ ಬಗ್ಗೆ ಅಥವಾ ಮೇದಸ್ಸಿನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ, ಎಣ್ಣೆ ಅಂಶದ ಬಗ್ಗೆ? ಈಗ ಎಣ್ಣೆ ಬೀಜಗಳಿಗೆ ಹೋಲಿಸಿದಾಗ ಕಡಲೆಯಲ್ಲಿ ಕೊಬ್ಬು ಅಥವಾ ಮೇದಸ್ಸಿನ ಪ್ರಮಾಣ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಈಗ 100 ಗ್ರಾಂ ಕಡಲೆಯಲ್ಲಿ 5 ಗ್ರಾಂ ಮೇದಸ್ಸು ಇರುತ್ತೆ. ಕಡಲೆಯಲ್ಲಿ ಮೇದಸ್ಸಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಇದರ ಗುಣಮಟ್ಟ ಉತ್ತಮವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಅವಶ್ಯಕ ಮೇಧೋ ಆಮ್ಲಗಳು ಅಥವಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ಇವು ಹೆಚ್ಚಿನ ಪ್ರಮಾಣದಲ್ಲಿವೆ. ಇನ್ನು ಮುಖ್ಯವಾಗಿ ಈ ಕಡಲೆ ಇನ್ನೂ ಯಾವ್ಯಾವ ಪೋಷಕಾಂಶಗಳನ್ನು ನಮಗೆ ಒದಗಿಸುತ್ತೆ ಅಂತೀರಿ? ಈಗ ಕಡಲೆನಲ್ಲಿ ಶರ್ಕರ್ ಪಿಷ್ಟ ಮತ್ತು ಪ್ರೋಟೀನ್ ಅಲ್ಲದೇ ಖನಿಜ ಲವಣಗಳಾದಂಥ ಕ್ಯಾಲ್ಸಿಯಮ್ಮು, ಪೊಟ್ಯಾಸಿಯಮ್ಮು, ಕಬ್ಬಿನ ಮತ್ತು ಸತು, ಹಾಗೆ ಜೀವಸತ್ವಗಳಾದಂಥ ಬೀಟಾ ಕೆರೋಟಿನ್ನು, ಥಯಾಮಿನ್ನು, ನಯಾಸಿನ್ನು, ಫಾಲಿಕ್ ಆಮ್ಲ ಮತ್ತು ನಾರಿನಂಶನೂ ಕೂಡ ಹೇರಳವಾಗಿ ಹೊಂದಿದೆ. ಅಂದ್ರೆ ಈ ಎಲ್ಲ ಪೋಷಕಾಂಶಗಳ ಉಪಯೋಗ ಏನು ಅಂತೀರಿ? ಈಗ ಕ್ಯಾಲ್ಸಿಯಮ್ ಇದು ಮುಖ್ಯವಾಗಿ ನಮ್ಮ ಮೂಳೆಗಳ ರಚನೆ ಮತ್ತೆ ಗಟ್ಟಿತನಕ್ಕೆ ಬೇಕು. ಈ ಕಬ್ಬಿನ ಮತ್ತು ಫಾಲಿಕ್ ಆಮ್ಲ ಕೆಂಪು ರಕ್ತಕಣಗಳ ಉತ್ಪಾದನೆಗೆ ಅವಶ್ಯಕ. ಆದ್ರಿಂದ ಕಡಲೆ ಸೇವನೆಯಿಂದ ಅದರಲ್ಲೂ ಹುರುಗಡಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರಕ್ತಹೀನತೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿರುವ ಬೀಟಾ ಕೆರೋಟಿನ್ ಕಣ್ಣಿನ ದೃಷ್ಟಿ, ಚರ್ಮದ ಆರೋಗ್ಯ ಕಾಪಾಡಲು ಹಾಗೂ ದೇಹದ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡುತ್ತೆ. ಬಿ ಗುಂಪಿನ ಜೀವಸತ್ವಗಳಾದಂತಹ ಥಯಾಮಿನ್ನು ಮತ್ತೆ ನಯಾಸಿನ್ನು ನಮ್ಮ ದೇಹದಲ್ಲಿ ಸಹ ಕಿಣ್ವಗಳಂತೆ ಕಾರ್ಯನಿರ್ವಹಿಸುವುದರಿಂದ ನಾವು ಸೇವಿಸಿದ ಆಹಾರದಲ್ಲಿರುವ ಪೋಷಕಾಂಶಗಳು ಶಕ್ತಿಯಾಗಿ ಮಾರ್ಪಾಡಲು ಸಹಾಯ ಮಾಡುತ್ತವೆ. ನಾರಿನಾಂಶವು ಆಹಾರವು ನಿಧಾನವಾಗಿ ಜೀರ್ಣವಾಗಲು ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನ ನಿಯಂತ್ರಣ ಮಾಡುತ್ತವೆ ಮತ್ತು ದೇಹದಲ್ಲಿ ಜೀರ್ಣವಾಗದೆ ಉಳಿದ ಅನುಪಯುಕ್ತ ವಸ್ತುಗಳು ಸುಲಭವಾಗಿ ದೇಹದಿಂದ ಹೊರಹಾಕಲು ಸಹಾಯವಾಗುವುದರಿಂದ ಮಲಬದ್ಧತೆ ನಿವಾರಿಸಲು ಕೂಡ ಇದು ಉಪಯುಕ್ತ. ಅಂದ್ರೆ ಈ ಕಡಲೆಯನ್ನು ಸೇವನೆ ಮಾಡೋದ್ರಿಂದ ಸಾಕಷ್ಟು ನಾವು ಈ ಪೌಷ್ಟಿಕಾಂಶಗಳನ್ನು ಪಡ್ಕೋಬಹುದು ಅಂತ ಹೇಳಬಹುದು. ಹೌದು, ಈಗ ಒಟ್ಟಾರೆಯಾಗಿ ಹೇಳೋದಾದ್ರೆ ಕಡಲೆ ಸೇವನೆಯಿಂದ ದೇಹಕ್ಕೆ ಅವಶ್ಯಕವಾದ ಪ್ರೋಟೀನು, ಶರ್ಕರ್ ಪಿಷ್ಟ, ಕೊಬ್ಬು, ಖನಿಜ ಲವಣ, ಜೀವಸತ್ವ ಮತ್ತೆ ನಾರಿನಂಶ ದೊರೆಯೋದ್ರಿಂದ ಇದು ಒಂದು ಪೌಷ್ಟಿಕ ಆಹಾರ ಅಂತಾನೆ ನಾವು ಸೇವನೆ ಮಾಡಬಹುದು. ಅಂದ್ರೆ ಮನುಷ್ಯನ ಆರೋಗ್ಯ ನಿರ್ವಹಣೆಗೆ ಬೇಕಾದಂತ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಇದು ಹೊಂದಿದೆ ಅಂತ ನಾವು ಹೇಳಬಹುದು ಅಂತೀರಿ. ಹೌದು, ಇಷ್ಟೆಲ್ಲಾ ಪೋಷಕಾಂಶಗಳ ಜೊತೆಗೆ ಕಡಲೆನಲ್ಲಿ ಟ್ರಿಪ್ಸಿನ್ ಇನ್ಹಿಬಿಟರ್ ಅನ್ನುವಂತ ವಸ್ತು ಇದೆ. ಇದು ಆಹಾರದಲ್ಲಿರುವ ಪ್ರೋಟೀನಿನ ಹೀರಿಕೆಗೆ ತಡೆ ಒಡ್ಡುತ್ತೆ. ಅಂದ್ರೆ ಈ ಕಡಲೆಯಲ್ಲಿರುವಂತ ಈ ಟ್ರಿಪ್ಸಿನ್ ಇನ್ಹಿಬಿಟರ್ ಅಂತ ವಸ್ತು ತಾವು ಹೇಳಿರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರ? ಈಗ ನಾವು ಯಾವುದೇ ಆಹಾರ ಸೇವನೆ ಮಾಡಿದಾಗ ಅದು ಜೀರ್ಣಾಂಗ ವ್ಯೂಹದಲ್ಲಿ ಕಿಣ್ವಗಳ ಸಹಾಯದಿಂದ ಜೀರ್ಣವಾಗಿ ಪೋಷಕಾಂಶಗಳು ಸಣ್ಣ ಕರುಳಿನ ಮೂಲಕ ಹೀರಿಕೆಯಾಗಿ ನಂತರ ದೇಹದ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇರುತ್ತೆ. ಈ ಟ್ರಿಪ್ಸಿನ್ ಅನ್ನೋದು ಒಂದು ಕಿಣ್ವ, ಇದು ಆಹಾರದಲ್ಲಿರುವ ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಮಾಡುತ್ತೆ. ಈ ಕಾಳುಗಳಲ್ಲಿ ಪೋಷಕಾಂಶಗಳ ಜೊತೆ ಜೊತೆನಲ್ಲೇ ಟ್ರಿಪ್ಸಿನ್ ಕಾರ್ಯವನ್ನು ತಡೆಹಿಡುವಂತಹ ಟ್ರಿಪ್ಸಿನ್ ಇನ್ಹಿಬಿಟರ್ ಎಂಬ ವಸ್ತು ಸಹ ಇರುತ್ತೆ. ಹಾಗಾಗಿ ಕಾಳುಗಳನ್ನು ಸೇವಿಸಿದಾಗ ಆಹಾರದಲ್ಲಿರುವ ಪ್ರೋಟೀನಿನ ಹೀರಿಕೆ ಮತ್ತು ಲಭ್ಯತೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ಈ ಟ್ರಿಪ್ಸಿನ್ ಇನ್ಹಿಬಿಟರ್ ಕಾರ್ಯವನ್ನು ತಡೆಯಲು ಸಾಧ್ಯ ಇದೆಯೇ? ಹೌದು, ಈ ಒಂದು ಟ್ರಿಪ್ಸಿನ್ ಇನಿಬಿಟರ್ ಶಾಖಕ್ಕೆ ಒಡ್ಡಿದಾಗ ಸುಲಭವಾಗಿ ನಾಶವಾಗುವ ಗುಣವನ್ನು ಹೊಂದಿದೆ. ಕಾಳು ಅಥವಾ ಬೆಳೆಯನ್ನ 120 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ 15-30 ನಿಮಿಷ ಬೇಯಿಸೋದ್ರಿಂದ ಇದರ ಕಾರ್ಯವನ್ನು ತಡೆಹಿಡಿಯಬಹುದು. ಸಾಮಾನ್ಯವಾಗಿ ಕಾಳು ಮತ್ತು ಬೆಳೆಯನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದಾಗ ಇದರ ಕಾರ್ಯ ಕುಂಠಿತ ಆಗುತ್ತೆ. ಇನ್ನು ನಮ್ಮ ಆಹಾರದ ಒಂದು ಪದ್ಧತಿನಲ್ಲಿ ಈ ಕಡಲೆಯನ್ನು ನಾವು ಯಾವ್ಯಾವ ವಿಧದಲ್ಲಿ ಉಪಯೋಗಿಸ್ಕೋಬಹುದು ಅಂತೀರಿ? ನಮ್ಮ ಆಹಾರ ಸಂಸ್ಕೃತಿಯಲ್ಲಿ ಕಡಲೆಯಷ್ಟು ವೈವಿಧ್ಯಮಯ ಬಳಕೆ ಇನ್ಯಾವುದೇ ಆಹಾರಕ್ಕೆ ಇಲ್ಲ ಅಂತಾನೆ ಹೇಳ್ಬೋದು. ನಾವು ಈ ಮನೆಗಳಲ್ಲಿ ದಿನನಿತ್ಯದ ಆಹಾರದಲ್ಲಿ ಕಡಲೆಯನ್ನ ಕಾಳು, ಬೇಳೆ, ಹುರಿಗಡಲೆ ಮತ್ತು ಹಿಟ್ಟಿನ ವಿಧದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಒಣಗಿದ ಕಡಲೆ ಕಾಳುಗಳಿಂದ ಪಲ್ಯ ಅಥವಾ ಸಾಗು ತಯಾರಿಸಿ ಚಪಾತಿ, ರೊಟ್ಟಿ, ಪರೋಟ ಜೊತೆ ಸೇವನೆ ಮಾಡ್ತಾರೆ. ಹಾಗೆ ಮುದ್ದೆ ಮತ್ತು ಅನ್ನದ ಜೊತೆ ಕಾಳು ಸಾರು ತಯಾರಿಸಿ ಉಪಯೋಗ ಮಾಡ್ತಾರೆ. ಬೇಳೆಯನ್ನ ಮುಖ್ಯವಾಗಿ ಸಿಹಿ ಅಡುಗೆಗಳಾದಂತ ಒಬ್ಬಟ್ಟು ಅಥವಾ ಹೋಳಿಗೆ, ಕಡುಬು, ಪಾಯಸ ತಯಾರಿಸಲಿಕ್ಕೆ ಮತ್ತು ಖಾರದ ತಿನಿಸುಗಳಾದಂತ ವಡೆ, ಕೋಸಂಬರಿ, ದಾಲ್ ತಯಾರಿಸಿ ಬಳಕೆ ಮಾಡ್ತಾ ಇದ್ದಾರೆ. ಇದಲ್ಲದೇ ಸಿದ್ಧ ಆಹಾರ ತಯಾರಿಕೆ ಉದ್ದಿಮೆಯಲ್ಲಿ ಕಡಲೆ ಮುಖ್ಯವಾಗಿ ಕಚ್ಚಾ ಪದಾರ್ಥವಾಗಿ ಬಳಕೆ ಆಗ್ತಾ ಇದೆ. ಮುಖ್ಯವಾಗಿ ಯಾವ ಒಂದು ಆಹಾರದ ತಯಾರಿಕೆಯಲ್ಲಿ, ಅದು ವಿಶೇಷವಾಗಿ ಸಿದ್ಧ ಆಹಾರದ ತಯಾರಿಕೆಯಲ್ಲಿ ಇದು ಬಳಕೆ ಆಗ್ತಾ ಇದೆ ಅಂತೀರಿ? ಈಗ ಕಡಲೆಯಿಂದ ತಯಾರಿಸಿದ ಪದಾರ್ಥಗಳಿರುವಷ್ಟು ರುಚಿ ಮತ್ತೆ ಬೇಡಿಕೆ ಇನ್ಯಾವುದೇ ಆಹಾರಕ್ಕೆ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಸಿದ್ಧ ಆಹಾರ ಪದಾರ್ಥಗಳ ತಯಾರಿಕೆ ಉದ್ದಿಮೆಯಲ್ಲಿ ಕಡಲೆ ಪ್ರಮುಖ ಕಚ್ಚಾ ಪದಾರ್ಥವಾಗಿ ಬಳಕೆ ಆಗ್ತಾ ಇದೆ. ಕಡಲೆ ಹಿಟ್ಟಿನಿಂದ ಜನಪ್ರಿಯ ಸಿಹಿ ತಿನಿಸುಗಳಾದಂತ ಬೂಂದಿ ಲಾಡು, ಬೇಸನ್ ಲಾಡು, ವಿವಿಧ ಬಗೆ ಬಗೆಯ ಬರ್ಫಿಗಳು, ಮೈಸೂರು ಪಾಕು ತಯಾರು ಮಾಡಲಾಗ್ತಾ ಇದೆ. ಹಾಗೆ ಖಾರದ ತಿನಿಸು ಮುಖ್ಯವಾಗಿ ಮಿಕ್ಸರ್, ಅದರಲ್ಲಿ ಹಾಕುವಂತ ಬೂಂದಿ ಕಾಳು ಮತ್ತು ಸೇವು ಕೂಡ ಕಡಲೆ ಹಿಟ್ಟಿನಿಂದನೇ ತಯಾರು ಮಾಡಿರ್ತಾರೆ. ಅಂದ್ರೆ ಈ ಕಡಲೆ ಹಿಟ್ಟು ಇನ್ನೂ ಏನೆಲ್ಲ ಪದಾರ್ಥಗಳ ತಯಾರಿಕೆಗೆ ಬಳಕೆ ಆಗುತ್ತೆ ಅಂತೀರಿ? ಈಗ ಕಡಲೆ ಹಿಟ್ಟನ್ನು ಸಾಮಾನ್ಯವಾಗಿ ಬೇಸನ್ ಅಂತ ಹೇಳ್ತಾರೆ. ಈ ಹಿಟ್ಟು ಬೈಂಡಿಂಗ್ ಮತ್ತು ಥಿಕ್ನಿಂಗ್ ಗುಣಗಳನ್ನು ಹೊಂದಿರೋದ್ರಿಂದ ಅಂದ್ರೆ ಇತರೆ ಯಾವುದೇ ಆಹಾರ ವಸ್ತುಗಳೊಂದಿಗೆ ಮಿಶ್ರವಾಗುವಂತಹ ಗುಣ ಮತ್ತು ಆಹಾರ ತಯಾರಿಸುವಾಗ ಗಟ್ಟಿಯಾಗುವಂತಹ ಗುಣ ಹೊಂದಿರೋದ್ರಿಂದ ಅನೇಕ ಪದಾರ್ಥಗಳನ್ನ ತಯಾರಿಸಲಿಕ್ಕೆ ಬಳಕೆ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಜ್ಜಿ, ಬೋಂಡಾ, ಪಕೋಡದಂತ ತಿನಿಸುಗಳನ್ನ ತಯಾರಿಸಲು ಹೆಚ್ಚಾಗಿ ಒಂದು ಈ ಹಿಟ್ಟು ಬಳಕೆ ಆಗ್ತಾ ಇದೆ. ಇದಲ್ಲದೆ ನಮ್ಮ ದೇಶದ ಕೆಲವೊಂದು ಭಾಗದಲ್ಲಿ ಈ ಹಿಟ್ಟಿನಿಂದ ಡೋಕ್ಲಾ ಮತ್ತೆ ಜುನ್ಕಾ ತಯಾರಿಸಿ ಸೇವನೆ ಮಾಡ್ತಾ ಇದ್ದಾರೆ. ಈಗ ತಾವು ಈ ಡೋಕ್ಲಾ ಮತ್ತೆ ಜುನ್ಕಾ ಅಂತ ಹೇಳಿದ್ರಿ, ಇವುಗಳನ್ನ ಹೇಗೆ ತಯಾರು ಮಾಡೋದು ಅಂತೀರಿ? ಈ ಡೋಕ್ಲಾ ಅನ್ನೋದು ಒಂದು ಹುದುಗು ಬರೆಸಿ ತಯಾರಿಸಿದಂತ ತಿಂಡಿ. ಇದನ್ನ ಇಡ್ಲಿ ತಯಾರಿಸುವ ರೀತಿನಲ್ಲೇ ತಯಾರು ಮಾಡ್ತಾರೆ. ಇಡ್ಲಿಯನ್ನ ನಾವು ಸಾಮಾನ್ಯವಾಗಿ ಅಕ್ಕಿ ಮತ್ತೆ ಉದ್ದಿನ ಬೇಳೆಯನ್ನ ನೆನೆಸಿ ರುಬ್ಬಿ ಹುದುಗ್ ಬರೆಸಿ ನಂತರ ಹಬೆನಲ್ಲಿ ಬೇಯಿಸ್ತೀವಿ. ಅದೇ ರೀತಿ ಡೋಕ್ಲಾ ತಯಾರಿಸಬೇಕಾದ್ರೆ ಅಕ್ಕಿ ಜೊತೆ ಉದ್ದಿನ ಬೇಳೆ ಬದಲಾಗಿ ಕಡಲೆ ಬೇಳೆಯನ್ನ ಬಳಕೆ ಮಾಡ್ತೀವಿ. ಇದು ಕಾಯಿ ಚಟ್ನಿಯೊಂದಿಗೆ ಸೇವಿಸಲು ತುಂಬಾ ಚೆನ್ನಾಗಿರುತ್ತೆ. ಈ ತಿನಿಸು ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ ನಲ್ಲಿ ಫೇಮಸ್. ಜುನ್ಕಾ ಸಹ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಚಪಾತಿ ಮತ್ತೆ ರೊಟ್ಟಿಯೊಂದಿಗೆ ಸೇವಿಸಲು ತಯಾರಿಸುವಂತ ಪದಾರ್ಥ. ಇದಕ್ಕೆ ನಾವು ಇನ್ಸ್ಟಂಟ್ ಫುಡ್ ಅಂತಾನೆ ಹೇಳ್ಬೋದು. ದಿಢೀರ್ ಆಗಿ ತಯಾರಿಸುವಂತದ್ದು, ಏಕೆಂದ್ರೆ ಇದನ್ನ ತುಂಬಾ ಸುಲಭವಾಗಿ ಮತ್ತೆ ಕಡಿಮೆ ಸಮಯದಲ್ಲಿ ತಯಾರಿಸಬಹುದು. ಇದನ್ನ ನಾವು ಉಪ್ಪಿಟ್ಟು ತಯಾರಿಸುವ ವಿಧಾನದಲ್ಲಿ ಅಂದ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ತಯಾರಿಸಿ ನಂತರ ಒಗ್ಗರಣೆಗೆ ನೀರು ಬೆರೆಸಿ ನೀರು ಕುದಿಯುವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸಿ ಗಂಟುಗಳಾಗದಂತೆ ಕಲಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೇರಿಸಿದ್ರೆ ಚಪಾತಿ ಅಥವಾ ರೊಟ್ಟಿ ಜೊತೆ ಸೇವಿಸಲು 5 ನಿಮಿಷದಲ್ಲಿ ರುಚಿಯಾದ ಜುನಕ ಸಿದ್ಧ ಆಗುತ್ತೆ. ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಇದನ್ನ ಹೆಂಚಿಕೆಯಾಗಿ ನಾವು ಬಳಸ್ಕೋಬಹುದು ಅಂತೀರಿ? ಹೌದು, ಜುನಕವನ್ನ. ಹೌದು. ಇನ್ನು ಮಾರ್ಕೆಟ್ನಲ್ಲಿ ಈ ಕಡಲೆಯ ಹುರಿಗಾಳು ಸಿಗುತ್ತೆ ನಮಗೆ, ಅದು ಪುಟಾಣಿ ಅಂತ ಕೂಡ ಕರೀತಾರೆ, ಇದನ್ನ ಹೇಗೆ ತಯಾರಿಸ್ತಾರೆ ಅಂತೀರಿ? ಈಗ ಕಡಲೆಯಿಂದ ತಯಾರಿಸುವಂತ ಪದಾರ್ಥಗಳಲ್ಲಿ ಹುರಿಗಾಳು ಸಹ ಒಂದು ಜನಪ್ರಿಯ ತಿನಿಸು. ಇದನ್ನ ಮಂಡಕ್ಕಿ ತಯಾರಿಸುವ ವಿಧಾನದಲ್ಲಿ ತಯಾರು ಮಾಡಲಾಗುತ್ತೆ. ಹುರಿಗಾಳು ತಯಾರಿಸಬೇಕಾದ್ರೆ ಮೊದಲು ಕಾಳುಗಳಿಗೆ ಸ್ವಲ್ಪ ನೀರು ಚುಮಕಿಸಿ 5-10 ನಿಮಿಷ ಹಾಗೆ ಬಿಡಬೇಕು. ಇದಕ್ಕೆ ನಾವು ಟೆಂಪರಿಂಗ್ ಅಂತ ಹೇಳ್ತೀವಿ. ನಂತರ ಚೆನ್ನಾಗಿ ಬಿಸಿ ಮಾಡಿದ ಮರಳಿನ ಮೇಲೆ ಕಾಳುಗಳನ್ನ ಹಾಕಿ ಹೆಚ್ಚಿನ ಶಾಖದಲ್ಲಿ ಅಂದ್ರೆ 200-250 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ 2-3 ನಿಮಿಷ ಹುರಿಯೋದ್ರಿಂದ ಕಾಳಿನ ಮೇಲಿನ ಸಿಪ್ಪೆ ಒಡೆದು ಕಾಳುಗಳು ಗರಿ ಗರಿ ಆಗ್ತವೆ. ಹೀಗೆ ಹುರಿದ ಕಾಳಿನ ರುಚಿ ಹೆಚ್ಚಿಸಲು ಕೆಲವೊಬ್ರು ಉಪ್ಪು ಮತ್ತೆ ಮಸಾಲೆ ಮಿಶ್ರಣವನ್ನು ಕೂಡ ಬೆರೆಸ್ತಾರೆ. ಇನ್ನು ಈ ಹಸಿ ಬಟಾಣಿ ಮತ್ತೆ ತೊಗರಿಯನ್ನ ನಾವು ಬಳಕೆ ಮಾಡೋ ರೀತಿಯಲ್ಲೇ ಕಡಲೆಯನ್ನು ಕೂಡ ಬಳಕೆ ಮಾಡ್ಕೋಬಹುದೇ? ಹೌದು. ಈಗ ಒಣಗಿದ ಕಾಳುಗಳಿಂದ ತಯಾರಿಸಿದ ಪದಾರ್ಥಗಳಿಗೆ ನಾವು ಹೋಲಿಕೆ ಮಾಡಿದಾಗ ಆಗ್ತಾನೆ ಕೊಯ್ಲು ಮಾಡಿದ ಹಸಿ ಕಾಳುಗಳಿಂದ ತಯಾರಿಸಿದ ಪದಾರ್ಥಗಳು ಹೆಚ್ಚು ರುಚಿಯಾಗಿರುತ್ತೆ. ಆದ್ರಿಂದ ರೈತರು ಬಲಿತ ಕಾಯಿಗಳನ್ನ ಕೊಯ್ಲು ಮಾಡಿ ಕಾಳುಗಳನ್ನ ಬಿಡಿಸಿ ಮಾರಾಟ ಮಾಡೋದ್ರಿಂದಲೂ ಕೂಡ ಅವರು ಹೆಚ್ಚಿನ ಲಾಭ ಪಡಿಬಹುದು. ಮಕ್ಕಳಿಗೆ ಈಗ ಜಂಕ್ ಫುಡ್ಗಳಾದಂತ ಲೇಸ್ ಚಿಪ್ಸ್ ಬದಲಾಗಿ ಈ ಕಾಳುಗಳನ್ನ ಅಥವಾ ಹಸಿ ಕಾಳುಗಳನ್ನ ಹುರಿದು ಅಥವಾ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಲೇಪಿಸಿ ಮಕ್ಕಳಿಗೆ ಕೊಟ್ರೆ ಒಂದು ಉತ್ತಮ ಪೌಷ್ಟಿಕ ಆಹಾರ ಆಗುತ್ತೆ. ಅಲ್ಲದೆ ಗಿಡದ ಸಮಯತನೇ ಕಿತ್ತು ಬೆಂಕಿಯಲ್ಲಿ ಸುಟ್ಟು ಕೊಟ್ಟರು ಕೂಡ ಒಳ್ಳೆ ಟೈಮ್ ಪಾಸ್ ತಿಂಡಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇಷ್ಟೆಲ್ಲ ವೈವಿಧ್ಯಮಯ ತಿನಿಸುಗಳನ್ನ ತಯಾರಿಸಬಹುದಾಗಿರೋದ್ರಿಂದ ರೈತರು ಇದರ ಪ್ರಯೋಜನವನ್ನ ಹೇಗೆ ಪಡ್ಕೋಬಹುದು ಅಂತೀರಿ? ಈಗ ರೈತರು ತಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಪಡಿಬೇಕಂದ್ರೆ ಉತ್ಪಾದನೆಗೆ ಮಾತ್ರ ಸೀಮಿತ ಆಗಬಾರ್ದು. ಬೆಳೆದ ಪದಾರ್ಥವನ್ನ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಮಾಡಿ ಮಾರಾಟದಲ್ಲಿ ತೊಡಗಿಸಿಕೊಳ್ಬೇಕು. ಈಗಂತೂ ಮಾರುಕಟ್ಟೆಯಲ್ಲಿ ಸಂಸ್ಕರಿಸಿದ ಮತ್ತು ತಯಾರಿಸಿದ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಡಲೆ ಬೆಳೆಯುತ್ತಿರುವಂತ ರೈತರು ಇದರ ಪ್ರಯೋಜನ ಪಡೆದು ತಮ್ಮ ಮಟ್ಟದಲ್ಲಿ ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ ಸಂಸ್ಕರಣೆ ಘಟಕವನ್ನು ಸ್ಥಾಪಿಸಿ ಬೆಳೆದ ಬೆಳೆಯನ್ನ ಸಂಸ್ಕರಿಸಿ ಮಾರಾಟ ಮಾಡೋದು ಇಂದಿನ ದಿನದಲ್ಲಿ ರೈತರಿಗೆ ಹೆಚ್ಚು ಸೂಕ್ತ. ಇನ್ನು ಈ ಕಡಲೆ ಬೆಳೆಯುವಂತ ರೈತರು ಯಾವ್ಯಾವ ಪದಾರ್ಥಗಳನ್ನು ತಯಾರಿಸಿ ಸುಲಭ ಮಾರಾಟ ಮಾಡಬಹುದು ಅಂತೀರಿ? ಈಗ ಸರಳ ಮತ್ತು ಸುಲಭವಾಗಿ ಅನುಸರಿಸಬಹುದಾದಂತ ಸಂಸ್ಕರಣೆ ವಿಧಾನಗಳಾದ ಬೇಳೆ ಮತ್ತು ಹಿಟ್ಟನ್ನು ತಯಾರಿಸಿ ಮಾರಾಟ ಮಾಡಬಹುದು. ಇನ್ನು ಹೆಚ್ಚಿನ ಆಸಕ್ತಿ ಉಳ್ಳುವಂತವರು ಕಡಲೆಬೇಳೆ, ಕಡಲೆ ಹಿಟ್ಟು ಮತ್ತು ಹುರುಗಡಲೆಯಿಂದ ತಯಾರಿಸಬಹುದಾದಂತ ಹೋಳಿಗೆ, ಬೇಸನ್ ಲಡ್ಡು, ಬರ್ಫಿ, ಹುರಿಗಾಳು ಮುಂತಾದವುಗಳನ್ನ ತಯಾರಿಸಿ ಮಾರಾಟ ಮಾಡೋದ್ರಿಂದ ಒಂದು ಲಾಭ ಪಡಿಬಹುದು. ಈ ಬೇಳೆ ಮತ್ತು ಹಿಟ್ಟು ಮಾಡಿ ಮಾರಾಟ ಮಾಡೋದಕ್ಕೆ ಏನೆಲ್ಲ ಯಂತ್ರೋಪಕರಣಗಳ ಅವಶ್ಯಕತೆ ಇರುತ್ತೆ ಅಂತೀರಿ? ಇಲ್ಲಿ ಮುಖ್ಯವಾಗಿ ಕಾಳುಗಳನ್ನ ಸ್ವಚ್ಛಗೊಳಿಸುವಂತ ಯಂತ್ರ, ಬೇಳೆ ಮಾಡುವ ಯಂತ್ರ, ಹಿಟ್ಟು ಮಾಡುವ ಯಂತ್ರ ಮತ್ತೆ ತೂಕ ಹಾಕೋದು ಹಾಗೂ ಪ್ಯಾಕ್ ಮಾಡುವ ಯಂತ್ರಗಳ ಅವಶ್ಯಕತೆ ಇರುತ್ತೆ. ಇದರೊಂದಿಗೆ ರೈತರು ತಾವು ಸಂಸ್ಕರಿಸಿದ ಪದಾರ್ಥಕ್ಕೆ ತಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಹೆಸರನ್ನ ಪಡೆದು ಸೂಕ್ತವಾದಂತ ಲೇಬಲ್ ಮತ್ತೆ ಪ್ಯಾಕಿಂಗ್ ವಿಧಾನವನ್ನ ಅಳವಡಿಸಿಕೊಳ್ಳೋದ್ರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನ ಅವರು ಹೆಚ್ಚಿಗೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ನಮ್ಮ ರೈತರನ್ನೇ ಸುಲಭವಾಗಿ ಈ ಉಂಡೆ ಕಡಲೆಯಿಂದ ಬೇಳೆ ಹೇಗೆ ತಯಾರು ಮಾಡ್ಕೋಬಹುದು, ಇದರ ವಿಧಾನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಈಗ ವಾಣಿಜ್ಯ ಮಟ್ಟದಲ್ಲಿ ಉದ್ಯಮಿಗಳು ಹೆಚ್ಚು ಬಂಡವಾಳ ಹೂಡಿ ದೊಡ್ಡ ದೊಡ್ಡ ಘಟಕಗಳನ್ನ ಸ್ಥಾಪಿಸಿ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಕರಣೆ ಮಾಡಿ ಅಧಿಕ ಲಾಭ ಪಡಿತಾರೆ. ಆದ್ರೆ ರೈತರಿಗಾಗಿಯೇ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಯುವಕರಿಗಾಗಿ ಕಡಿಮೆ ಖರ್ಚಿನಲ್ಲಿ ಬೆಳೆ ಮಾಡುವಂತ ಸುಲಭವಾದ ಯಂತ್ರವನ್ನ CFTRI ಮೈಸೂರು ಇವರು ತಯಾರಿಸಿದ್ದಾರೆ. ಇದರ ಬೆಲೆ ಕೂಡ 70,000. ಈ ಯಂತ್ರದಿಂದ ಗಂಟೆಗೆ ಅವರು ಸುಮಾರು 100 kg ಬೆಳೆಯನ್ನ ತಯಾರಿಸಬಹುದು. ಇದರೊಂದಿಗೆ 50-60,000 ರೂಪಾಯಿಗಳಲ್ಲಿ ಹಿಟ್ಟು ಮಾಡುವ ಯಂತ್ರವು ಕೂಡ ಈಗ ದೊರೆಯುತ್ತೆ. ಈ ಎರಡು ಯಂತ್ರ ಮತ್ತೆ ಪ್ಯಾಕ್ ಮಾಡುವ ಒಂದು ಉಪಕರಣವನ್ನ ರೈತರು ಖರೀದಿಸಿ ಚಿಕ್ಕದಾದಂತ ಒಂದು ಸಂಸ್ಕರಣಾ ಘಟಕವನ್ನ ತಮ್ಮೂರನ್ನಲ್ಲೇ ಸ್ಥಾಪನೆ ಮಾಡಿಕೊಂಡು ಬೇಳೆ ಮತ್ತು ಹಿಟ್ಟು ಮಾಡಿ ತಯಾರಿಸಿ ಮಾರಾಟ ಮಾಡಬಹುದು. ಅಂದ್ರೆ ರೈತರು ಕೃಷಿ ಜೊತೆಗೆ ಸ್ವಲ್ಪ ಮಟ್ಟಿನ ಒಂದು ಮೌಲ್ಯವರ್ಧನೆಗೆ ತೊಡಗಿದರೆ ಅವರು ತಾವು ಬೆಳೆದಂತ ಉತ್ಪನ್ನಕ್ಕೆ ಹೆಚ್ಚಿನ ಬೆಲೆಯನ್ನ ಪಡಿಬಹುದು ಅಂತ ತಾವು ಅಭಿಪ್ರಾಯ ಪಡ್ತೀರ? ಹೌದು, ರೈತರು ಸಂಸ್ಕರಣೆಯನ್ನ ಅನುಸರಣೆ ಮಾಡೋದ್ರಿಂದ ತಮ್ಮ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ತುಂಬಾ ಸಂತೋಷ ಡಾಕ್ಟರ್ ಗೀತಾ ಎಂಕಂಚಿ ಅವರೇ. ತಾವು ಇದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಕಡಲೆಯ ಒಂದು ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಸಂಸ್ಕರಣೆ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಡಲೆ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಇದುವರೆಗೆ ಮಾಹಿತಿಯನ್ನ ನೀಡಿದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಎಂಕಂಚಿ ಅವರು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು PM ಜಗದೀಶ್. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ಮುಗಿಲಾಗುವೆ ಹನಿಯಾಗುವೆ ಮಳೆಯಾಗಿ ಹೊಳೆಯ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾ ಪೂರ್ವಕವಾಗಿಯೇ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಇಂತಹ ಅಮೂಲ್ಯ ಜೀವಜಲವನ್ನು ಮಿತವಾಗಿ ಬಳಸಿ, ಹೆಚ್ಚು ಪೋಲು ಮಾಡದಿರಿ. ಒಂದು ಹನಿ ಉಳಿಸಿದರೆ ಬೆಳಸಿದ ಹನಿಗೆ ಸಮಾನ. ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಮುಖ್ಯವಾಹಿನಿಯಿಂದ ಮೂಡಿಬಂತು. ಸಮಯ ಆಗಿದೆ 6:30. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಕೆಳಗುರಿ, ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಕೇಳುತ್ತೀರಿ. ಜಿವಿ ನಿರ್ಮಲಾ ಅವರಿಂದ 6:51 ದೇಶಭಕ್ತಿ ಗೀತೆಗಳು. 7:00 to 7:34 7:45 to 8:00 ಪ್ರಸಾರವಾಗಲಿದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ವಿಷಯ ನನ್ನ ಕನಸಿನ ಭಾರತ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ಇಂದು ರಾತ್ರಿ 9:05 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ. ಪ್ರಸ್ತುತಿ ಶಾರದಾ ಎಚ್ ರಾಘವೇಂದ್ರ. ಆನಂತರ ಶಿಶುಗೀತೆಗಳನ್ನು ಆಲಿಸುವಿರಿ. ಈ ರಾತ್ರಿ 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಇಂದು ರಶ್ಮಿ ಚೌಧರಿ ಅವರ ಗಾಯನವನ್ನು ಕೇಳುವಿರಿ ಹಾಗೂ ನಂದ್ ಕಿಶೋರ್ ಮಿಶ್ರಾ ಅವರ ತಬಲಾ ಸೋಲೋ ಪ್ರಸಾರವಾಗುವುದು. ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಈ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:05 ಚಿಂತನ ಡಾಕ್ಟರ್ ಉಮೇಶಪ್ಪ ಸೊರಬ ಅವರಿಂದ ಭದ್ರಾವತಿ ಕೇಂದ್ರದ ಕೊಡುಗೆ. 6:20